271 ಮೀಟರ್ಗಳು ಅಥವಾ 1107 ಕಿಲೋ ಹರ್ಟ್ಸ್ನಲ್ಲಿ ತಾವೀಗ ಆಕಾಶವಾಣಿ ಕಲಬುರಗಿ ಕೇಂದ್ರದಿಂದ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ಕೇಳುತ್ತಲಿದ್ದೀರಿ. ಸಮಯ 6:50:30. ಕೃಷಿರಂಗ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ನಮ್ಮ ಈ ಕಾರ್ಯಕ್ರಮದೊಳಗ ನಿತ್ಯ ಮೇಘ ಸಂದೇಶ, ಆಮೇಲೆ ತದ್ದಿಮಾಣಿಯೊಳಗ ಪ್ರಾಣಿಜನ್ಯ ರೋಗಗಳು ಮತ್ತು ಮುನ್ನೆಚ್ಚರಿಕೆಯ ಕ್ರಮಗಳು, ಈ ವಿಷಯವಾಗಿ ಡಾಕ್ಟರ್ ಅರುಣ್ ಜಿ ಖರಾಟೆ ಅವರೊಂದಿಗೆ ನಡೆಸಿದ ಸಂದರ್ಶನದ ಮರುಪ್ರಸಾರ, ಕೊನೆಗೆ ತಾಳಮಡಗಿ ಗ್ರಾಮದ ಚಂದಮ್ಮ ದಬ್ಬೆನವರ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳೋಣಂತ. ಈಗ ಕೆಲವು ಜಾಹೀರಾತುಗಳು, ಆಮೇಲೆ ನಿತ್ಯ ಮೇಘ ಸಂದೇಶ ಮೂಡಿ ಬರ್ತದ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ರಕ್ತ ಸಂಬಂಧಿ ಕಾಯಿಲೆಗಳು ಮತ್ತು ರಕ್ತದ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಪುಣೆ ಮುಂಬೈಗೆ ಹೋಗಬೇಕಾಗಿಲ್ಲ. ಹ್ಯಾಮೆಟಾಲಜಿಸ್ಟ್ ಮತ್ತು ಕ್ಯಾನ್ಸರ್ ತಜ್ಞ ಡಾಕ್ಟರ್ ಸುನಿಲ್ ಹಿಲಾಲ್ಪುರೆ ಅವರು ಈಗ ಸೋಲಾಪುರದಲ್ಲಿ. ಎಲ್ಲಾ ವಿಧದ ರಕ್ತ ಪರೀಕ್ಷೆಗಳು ಮತ್ತು ಬೋನ್ ಮ್ಯಾರೋಟೆಸ್ಟ್ ಓಪಿಡಿದಲ್ಲಿ ಮಾತ್ರ ಲಭ್ಯವಿದೆ. ತ್ವರಿತ ಪರೀಕ್ಷೆ, ನಿಖರವಾದ ರೋಗ ನಿರ್ಣಯ ಮತ್ತು ತಕ್ಷಣದ ಚಿಕಿತ್ಸೆ. ಸುತ್ತಮುತ್ತಲ ಜಿಲ್ಲೆಯಲ್ಲಿ ಹೆಸರುವಾಸಿಯಾದ ಡಾಕ್ಟರ್ ಸುನಿಲ್ ಹಿಲಾಲ್ಪುರೆ ಇವರ ಹಿಮೆಟೋ ಆಂಕಲಾಜಿ ಕ್ಲಿನಿಕ್, ಬಿಗ್ ಬಜಾರ್ ಹತ್ತಿರ, 7 ರಸ್ತಾ, ಸೋಲಾಪುರ. ಮೊಬೈಲ್ 9028334092. ಉದ್ಯೋಗವಾಣಿ. ನಾನು ಗಿರಿಧರ್ ಕುಲಕರ್ಣಿ, ಬೆಳಗಾವಿ ಜಿಡಿಡಿಸಿನಲ್ಲಿ ಓದಿದ್ದು. 3D ಪ್ರಿಂಟಿಂಗ್ನಲ್ಲಿ ಭಾರತದ ವಿಶ್ವ ಕೌಶಲ್ಯ ಸ್ಪರ್ಧೆಯಲ್ಲಿ ರಜತ ಪದಕನೊಂದಿಗೆ ವಿಜೇತನಾಗಿದ್ದೆನು. ಇಂದು ಆಟೋಮೆಕ್ ಕಂಪನಿಯಲ್ಲಿ ವರ್ಷಕ್ಕೆ 2.5 ಲಕ್ಷ ಸಂಬಳದೊಂದಿಗೆ ಕೆಲಸ ಮಾಡುತ್ತಿದ್ದೇನೆ. ಮುಂದಿನ ನಿಮ್ಮ ಭವಿಷ್ಯಕ್ಕಾಗಿ ಇಂದೇ ಜಿಡಿಸಿ ಸೇರಿರಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1-55-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ವಿಜಯಪುರ ಮತ್ತ ನೆರೆಯ ಜೈರಾಬಾದ್ಗಳಲ್ಲಿ ಮಳೆಯ ಸಾಧ್ಯತೆಗಳು 45%, ಬೀದರ್ ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 50%, ರಾಯಚೂರು ಜಿಲ್ಲೆಯೊಳಗ 25%, ಕೊಪ್ಪಳ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 60%, ಯಾದಗಿರಿ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ 35% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ರಾಯಚೂರು, ಯಾದಗಿರಿ, ಬಳ್ಳಾರಿ ಈ ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆ ಆಗಬಹುದು, ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ಮಾಡಬಹುದು. ಈ ಮಳೆಗಳ ಜೊತೆಗೆ ಕೆಲವು ಕಡೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ರೈತ ಬಾಂಧವರೇ, ಈ ನಿತ್ಯ ಮೇಘ ಸಂದೇಶವನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ಮರುಪ್ರಸಾರ ಮಾಡುತ್ತೇವೆ. ಈಗ ತಜ್ಞವಾಣಿಯಲ್ಲಿ ಪ್ರಾಣಿಜನ್ಯ ರೋಗಗಳು ಮತ್ತು ಮುನ್ನೆಚ್ಚರಿಕೆ ಕ್ರಮಗಳು, ಈ ವಿಷಯವಾಗಿ ಡಾಕ್ಟರ್ ಅರುಣ್ ಜಿ ಖರಾಟೆ ಅವರೊಂದಿಗೆ ನಡೆಸಿದ ಸಂದರ್ಶನದ ಮರುಪ್ರಸಾರಣ ಕೇಳೋಣ. ತಜ್ಞವಾಣಿ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಮ್ಮ ರೈತರಿಗೂ ಮತ್ತು ಪಶುಗಳಿಗೆ ಅಂದ್ರೆ ದನಕರುಗಳಿಗೆ, ಕುರಿ ಆಡು ಕೋಳಿ ಇವುಗಳಿಗೆ ತಪ್ಪಲಾರದಂತಹ ಸಂಬಂಧ. ಯಾಕಂತಂದ್ರೆ ಪ್ರತಿನಿತ್ಯ ಅವುಗಳ ಜೊತೆಗೆ ನಮ್ಮ ರೈತ ಬಾಂಧವರು ಬದುಕಬೇಕಾಗ್ತದೆ. ಈ ಒಂದು ಪಶು ಪಕ್ಷಿ ಪ್ರಾಣಿಗಳ ಜೊತೆಗೆ ಬದುಕುವಂತಹ ಸಮಯದೊಳಗೆ, ಹೈನುಗಾರಿಕೆ ಮಾಡುವಂತಹ ಸಮಯದೊಳಗೆ, ಮೀನುಗಾರಿಕೆ ಮಾಡುವಂತಹ ಸಮಯದೊಳಗೆ, ಕೋಳಿ ಸಾಕಾಣಿಕೆ ಮಾಡುವಂತಹ ಸಮಯದೊಳಗೆ ಸಾಕಷ್ಟು ಪ್ರಾಣಿಜನ್ಯ ರೋಗಗಳು, ಅಂತಂದ್ರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವಂತಹ ರೋಗಗಳು ಸಾಕಷ್ಟು ಇರ್ತವೆ. ಅದಕ್ಕೆ ಇಂಥ ಸಂದರ್ಭದಲ್ಲಿ ನಮ್ಮ ರೈತ ಬಂದವರು ಸಾಕಷ್ಟು ಒಂದು ಎಚ್ಚರಿಕೆ ವಹಿಸೋದು ಅವಶ್ಯಕ ಇರ್ತದೆ. ಅದಕ್ಕೆ ಈಗ ನನ್ನ ಜೊತೆಗೆ ಬೀದರ್ದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಜನಾರೋಗ್ಯ ಮತ್ತು ಸಮುದಾಯ ಆರೋಗ್ಯ ಅಧ್ಯಯನ ಶಾಸ್ತ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಅರುಣ್ ಜಿ ಖರಾಟೆ ಅವರದ್ರ ಅವರನ್ನು ಮಾತಾಡಿಸಿ ಈ ಯಾವ್ಯಾವ ಪ್ರಾಣಿಜನ್ಯ ರೋಗಗಳದವ, ಯಾವ ರೀತಿ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡ್ಲಿಕ್ಕೆ ಸಾಧ್ಯತೆ ಇದೆ, ಆ ಒಂದು ಹರಡಲಾರ್ದಂಗ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಬೇಕು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಂತ. ನಮಸ್ಕಾರ ಅರುಣ್ ಖರಾಟೆ ಅವರ. ನಮಸ್ಕಾರ ಸರ್. ಸರ್, ಈಗ ಈ ಸಾಕಷ್ಟು ನಾಗಳೇ ಮಾತಾಡಿದಂಗೆ ಪ್ರಾಣಿಜನ್ಯ ರೋಗಗಳು ಪ್ರಾಣಿಗಳಿಂದ ಮನುಷ್ಯರಿಗೆ ಬರ್ತವೆ. ಅದಕ್ಕೆ ಈ ಪ್ರಾಣಿಜನ್ಯ ರೋಗಗಳು ಅಂದ್ರೆ ಏನು ಅಂತ ತಾವು ಹೇಳ್ತೀರಿ? ಈಗ ನೋಡ್ರಿ, ಪ್ರಾಣಿಜನ್ಯ ರೋಗ ಅಂತಂದ್ರ ಯಾವ ರೋಗಗಳು ಮತ್ತು ಸೋಂಕುಗಳು ನೈಸರ್ಗಿಕವಾಗಿ ಹರಡಕ ಸಾಧ್ಯತೆಗಳಿದಾವೋ ಅಂತ ರೋಗಗಳನ್ನ ನಾವು ಪ್ರಾಣಿಜನ್ಯ ರೋಗ ಅಂತೀವಿ. ಸಂಕ್ಷಿಪ್ತವಾಗಿ ಹೇಳಬೇಕಂದ್ರ ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂತಹ ರೋಗಗಳನ್ನ ಪ್ರಾಣಿಜನ್ಯ ರೋಗ ಅಂತ ಹೇಳ್ಬೋದು. ಹಾಗಾದ್ರೆ ಇದ್ರ ಇತಿಹಾಸ ಏನಾದ್ರೂ ಅದ ಅಂತೀರಿ ಸರ್? ಹೌದೌದು, ಇದಕ್ಕೊಂದು ಭಾರಿ ಕುತೂಹಲಕಾರಿ ಇತಿಹಾಸ ಅದ. ಈ 1885 ಜುಲೈ 6 ಆ ತಾರೀಕಿನಂದು ಒಂದು ಹುಡುಗ, ಅವನ ಹೆಸರು ಜೋಸೆಫ್ ಮಿಸ್ಟರ್, ಅವನಿಗೆ 9 ವಯಸ್ಸು. ಆ ಹುಡುಗನಿಗೆ ಒಂದು ಹುಚ್ಚನಾಯಿ ಕಚ್ತೈತ್ರಿ. ಅವನಿಗೆ ಎಷ್ಟು ತೀವ್ರವಾಗಿ ಕಚ್ತೈತ ಅಂದ್ರೆ ಅವನ್ ಬದುಕ್ತಾನೋ ಸಾಯ್ತಾನೋ ಉಳಿತಾನೋ ಗೊತ್ತಿರಂಗಿಲ್ಲ. ಇಂಥ ಪರಿಸ್ಥಿತಿಯೊಳಗ ಅವನ ತಾಯಿ ಏನ್ ಮಾಡ್ತಾಳ, ಅವಾಗಿನ ಕಾಲದ ಅವನ ವಿಜ್ಞಾನಿ, ಅವನ ಹೆಸರು ಲೂಯಿಸ್ ಪಾಶ್ಚರ್, ಅವನ ಹತ್ಯಕ ಕರ್ಕೊಂಡು ಹೋಗ್ತಾನ್ರಿ. ಲೂಯಿಸ್ ಪಾಶ್ಚರ್ ಆವಾಗ ಹುಚ್ಚುನಾಯಿ ರೋಗದ ಬಗ್ಗೆ ಸಂಶೋಧನೆ ನಡೆಸ್ತಿರ್ತಾನ್ರಿ. ಇನ್ನು ಕಂಡಿಡಿದಿಲ್ಲ, ಲಸಿಕೆ ಕಂಡಿಡಿದಿಲ್ಲ, ಇನ್ನು ಲಸಿಕೆ ಕಂಡಿಡಿದ್ರಂಗಿಲ್ರಿ. ಆ ರೋಗದ ಬಗ್ಗೆ ಮಾಹಿತಿನೂ ಮತ್ತ ಲಸಿಕೆ ಬಗ್ಗೆ ಮಾಹಿತಿನೂ ಇನ್ನೂ ಶೈವಾವಸ್ಥೆ ಒಳಗ ಇರ್ತಾವ್ರಿ. ಆದ್ರೆ ಏನಾಗ್ತದ, ಈಗ ಜೋಸೆಫ್ ಮಿಸ್ಟರ್ಗೆ ಅವ ಹೆಂಗೂ ಹುಚ್ಚುನಾಯಿ ಕಚ್ಚದ, ಅವಂಗ ಲಸಿಕೆ ಕೊಟ್ಟರು ಕೊಡದೆ ಇದ್ರು ಅವ ಹೆಂಗೂ ಸತ್ತ ಹೋಗ್ತಾನ. ಸಾಯೋ ಒಂದು ಚಾನ್ಸ್ ಬಹಳ ಬಹಳ ಇರ್ತದ, ಬಹಳ ತೀವ್ರವಾಗಿ ಕಚ್ಚಿ ಗಾಯಗೊಳಿಸಿರ್ತದ. ಹೆಂಗೂ ಕೊಟ್ರೆ ಆಯ್ತು ಅಂತ ಹೇಳಿ ಕೊಡ್ತಾನ್ರಿ. ಎಂತ ಒಂದು ಆಶ್ಚರ್ಯ ಏನಂತಂದ್ರ, ಅವನ್ ಲಸಿಕೆ ಕೊಟ್ಟ ಮೇಲೆ ಅವ ಆ ರೋಗದಿಂದ, ಹುಚ್ಚುನಾಯಿ ರೋಗದಿಂದ ಯಶಸ್ವಿಯಾಗಿ ಅವಂಗ ಪ್ರಪ್ರಥಮವಾಗಿ ಗುಣ ಮಾಡ್ತಾನ. ಅಂದ್ರೆ ಆ ರೋಗದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದ. ಆಮೇಲೆ ಅದು ಒಂದು ದೊಡ್ಡ ಪವಾಡ ಸದೃಶವಾಗಿ ಆ ಒಂದು ಜೋಸೆಫ್ ಮಿಸ್ಟರ್ ಹುಡುಗ ಉಳ್ಕೋತಾನ. ಮತ್ತ ಅಲ್ಲಿಂದ ಒಂದು ರೇಬಿಸ್ ಲಸಿಕೆ ತಯಾರಾಗ್ತದ. ಮಾರಣಾಂತಿಕ ಹುಚ್ಚುನಾಯಿ ರೋಗವನ್ನು ಸದೆಬಡದು ಆ ಒಂದು ರೇಬಿಸ್ ರೋಗಕ್ಕ ಲಸಿಕೆ ತಯಾರು ಮಾಡಿ ಇತಿಹಾಸದಾಗ ತನ್ನ ಹೆಸರನ್ನ ಲೂಯಿಸ್ ಪಾಶ್ಚರ್ನ ದಾಖಲಿಸ್ತಾನ್ರಿ. ಇದು ಇದಕ್ಕೊಂದು ಇತಿಹಾಸ. ಅದೇ ಕಾರಣಕ್ಕ ಜುಲೈ 6 ವಿಶ್ವ ಪ್ರಾಣಿಜನ್ಯ ರೋಗ ದಿನ ಅಂದ್ರೆ ವರ್ಲ್ಡ್ ಜೂನೋಸಿಸ್ ಡೇ ಅಂತ ಹೇಳಿ ಆಚರಿಸ್ತೇವೆ. ಇದರ ಮುಖ್ಯ ಉದ್ದೇಶ ಏನಂತಂದ್ರ ಪ್ರಾಣಿಜನ್ಯ ರೋಗಗಳ ಬಗ್ಗೆ ಜಾಗೃತಿ ಮೂಡಿಸೋದು. ಸರ್, ಹಂಗಂದ್ರೆ ಈ ಪ್ರಾಣಿಜನ್ಯ ರೋಗಗಳ ಮಹತ್ವ ಏನು ಅಂತ ತಿಳಿಸ್ಕೊಡ್ತೀರಿ? ಈಗ ನಮಗೆಲ್ಲರೂ ಗೊತ್ತದ ಸರ್, ಈ ನಮ್ಮ ದೇಶ ಭಾರತ ಒಂದು ಕೃಷಿ ಪ್ರಧಾನ ದೇಶ ಅದ. ನಮಗೆಲ್ಲ ಈ ಕೃಷಿ ಜಾನುವಾರು ಮೇಲೆ ಬಹಳ ಅವಲಂಬಿತ ಅದೇವಿ. ಮತ್ತ ಕೃಷಿ ಯಾವಾಗ್ಲೂ ಜಾನುವಾರು ಇಲ್ದೇನೆ ಆಗುದಿಲ್ಲರಿ. ನಾವು ನೋಡ್ರಿ, ಜಾನುವಾರು ಸಾಗಣೆಗಾಗಿ ಆಯ್ತು, ಆಹಾರಕ್ಕಾಗತ್ತು, ಮನೋರಂಜನೆಗಾಯ್ತು, ಹಿಂಗೆಲ್ಲ ನಾವು ಪ್ರಾಣಿಗಳನ್ನ ಬಳಸ್ಕೊಂಡು ಇದೇವ್ರಿ. ಪ್ರಾಣಿಗಳ ಆರೋಗ್ಯ ಏನದ ಮನುಷ್ಯನ ಆರೋಗ್ಯದ ಮೇಲೆ ಭಾರಿ ಗಮನಾರ್ಹವಾದ ಒಂದು ಪ್ರಭಾವ ಬೀರ್ತೈತ್ರಿ. ಆಮೇಲೆ ಮನುಷ್ಯನಿಗೆ ಬರುವಂತ 70% ರೋಗ ಏನದವ ಪ್ರಾಣಿಜನ್ಯ ರೋಗ ಇದಾವ್ರಿ. ಯಾವ ಮನುಷ್ಯನ ಬರಬಹುದು ಅವು ಪ್ರಾಣಿಗಳಿಂದನೂ ಬರಬಹುದು. ಇದು ಒಂದು ಮಹತ್ವವಾದ ಪಾಯಿಂಟ್ ರೀ.

ಮಾನಡ ದೈವ ತಕೊಂಡು ನಡೆದ ರೋಮನಾಬಾದಿ ಪ್ಯಾಟಿಗೆ ಜಾಗ ನೋಡಿ ತಳನೆ ಮಸಿಪಾಯ ಕೆರದು ಕೆಳ ಪ್ಯಾಟಿಯಾಗೆ ಜಾಗ ನೋಡಿ ತಳನೆ ಮಸಿಪಾಯ ಕೆರದು ಕೆಳ ಪ್ಯಾಟಿಯಾಗೆ ಅಜ್ಜಿಯ ಪೂಜಿ ಸಲ್ಲವ ಸೊಟ್ಟು ತೇರ ಕಟ ಸೆರಡು ಕಾನಿದೆ ಅಗ್ಗಿಯ ಪೂಜಿ ಸೆಲ್ಲವ ಸೊಟ್ಟು ತೇರ ಕಟ್ಟು ಸೆರಡು ಕಾನಿದೆ ಅಗ್ಗಿಯ ಪೂಜ ಸೆಲ್ಲವ ಸೊಟ್ಟು ತೇರ ಕಟ್ಟು ಸೆರಡು ಬಾದಿಗೆ ಅಗ್ಗಿಯ ಪೂಜ ಸೆಲ್ಲವ ಸೊಟ್ಟು ತೇರ ಕಟ್ಟು ಸೆರಡು ಬಾದಿಗೆ ಸಾಲದ ಗೇಡ ಬೇನ ಗೇಡ ಸೈ ಸ್ವಾಮಿ ಗುಡಿ ಮುಂದೆ ಆಲದ ಗೇಡ ಬೇನ ಗೇಡ ಸೈ ಸ್ವಾಮಿ ಗುಡಿ ಮುಂದೆ ದುಂಡ ಮಾಲ್ಯಗೆ ತೇರ ತಗೊಂಡ ಬಾಗು ಸಾಲಿವನು ಬಾಜಿಗೆ ದುಂಡ ಮಾಲ್ಯಗೆ ತೇರ ತಗೊಂಡ ಬಾಗು ಸಾಲಿವನು ಬಾಜಿಗೆ ದುಂಡ ಮಾಲ್ಯಗೆ ತೇರ ತಗೊಂಡ ಬಾಗ ಸಾಲಿಯರಡು ಬಾಜಿಗೆ ದುಂಡ ಮಾಲ್ಯಗೆ ತೇರ ತಗೊಂಡ ಬಾಗ ಸಾಲಿಯರಡು ಬಾಜಿಗೆ ಕಾಳಮ ಬಲಕ ಬಸವಣ ಇಪ್ಪತ್ತು ಕಂಬದು ಪಡಿಸಲಾಗೆ ಎಣಕ ಕಾಳಮ ಬಲಕ ಬಸವಣ ಇಪ್ಪತ್ತು ಕಂಬದು ಪಡಿಸಲಾಗೆ ಮಾಯ ಮಾಡ್ತುಪ್ಪ ಮೂವತ್ತು ಗಂಟೆ ಚಕ್ರಾವ ಎರಡು ಬಾಜಿಗೆ ಮಾಯ ಮಾತುಪ ಮೂವತ್ತು ಗಂಟೆ ಚಕ್ರಾವ ಎರಡು ಬಾಜಿಗೆ ಮಾಯ ಮಾತುಪ ಮೂವತ್ತು ಗಂಟೆ ಚಕ್ರಾವ ಎರಡು ಬಾಜಿಗೆ ಮಾಯ ಮಾತುಪ ಮೂವತ್ತು ಗಂಟೆ ಚಕ್ರಾವ ಎರಡು ಬಾಜಿಗೆ ದೇವರು ಎರಡಿಕೊಂಡ ಗುಂಡ ಕಟ್ಟಿಸುವೆ ನಾ ನಿಮಗೆ ಇರುವ ದೇವರು ಬೇಡಿಕೊಂಡ ಗುಂಡ ಕಟ್ಟಿಸುವೆ ನಾ ನಿಮಗೆ ಕಟ್ಟಿದ ಗುಂಡ ಚೋಡನ ತ್ರಿಪಾಯ ಹಾಕ್ಯರೊಂದು ಗುಂಡದಾಗೆ ಕಟ್ಟಿದ ಗುಂಡ ಚೋಡನ ತ್ರಿಪಾಯ ಹಾಕ್ಯರೊಂದು ಗುಂಡದಾಗೆ ಕಟ್ಟಿದ ಗುಂಡ ಚೋಡನ ತ್ರಿಪಾಯ ಹಾಕ್ಯರೊಂದು ಗುಂಡದಾಗೆ ಕಟ್ಟಿದ ಗುಂಡ ಚೋಡನ ತ್ರಿಪಾಯ ಹಾಕ್ಯರೊಂದು ಗುಂಡದಾಗೆ ಕಮೂಲಿ ಚಾಳಿಸ ಚೀಡಿ ಧರ್ಮ ಸಾಲಿ ಒಂದು ಗುಂಡದಾಗೆ ಕಮೂಲಿ ಚಾಳಿಸ ಚೀಡಿ ಧರ್ಮ ಸಾಲಿ ಒಂದು ಗುಂಡದಾಗೆ ಅಣ್ಣನ ಸಾವಿರ ರೂಪಾಯಿ ಹತ್ತಿ ಗುಂಡ ಮುಗಿತ್ರಿ ಒಂದಾವಾಗೆ ಹನ್ನೊಂದು ಸಾವಿರ ರೂಪಾಯಿ ಹತ್ತಿ ಗುಂಡ ಮುಗಿತ್ರಿ ಒಂದಾವಾಗೆ ಹನ್ನೊಂದು ಸಾವಿರ ರೂಪಾಯಿ ಹತ್ತಿ ಗುಂಡ ಮುಗಿತ್ರಿ ಒಂದಾವಾಗೆ ಹನ್ನೊಂದು ಸಾವಿರ ರೂಪಾಯಿ ಹತ್ತಿ ಗುಂಡ ಮುಗಿತ್ರಿ ಒಂದಾವಾಗೆ ಇದೇ ಕಲಾವಿದರಿಂದ ಇನ್ನೊಂದು ಸಂಪ್ರದಾಯದ ಪದ ಕೇಳೋಣ ನಾರಡ ಬೇನೆ ಕೆಟ್ಟ ಪಾಪದ ಹಾಡ ಚೇಚೆಟ ಕೇಳಾರಿ ಜನರೆಲ್ಲ ಕೋಲೆ ಚೇಚೆಟ ಕೇಳಾರಿ ಜನರೆಲ್ಲ ಕೋಲೆ ಚೇಚೆಟ ಕೇಳಾರಿ ಜನರೆಲ್ಲ ಕೋಲೆ ಚೇತೆಟು ಕೇಳಾರೆ ಜನರೆಲ್ಲ ಕೋಲೆ ಯಾರ ತಂದಿದ್ದಾರೆ ಜೀನಾರಾಮಿಗಾದಾಳೆ ನಡದಳ ಗೋಪ್ಯಮ್ಮ ಚೋಡ ಗುಪ್ಪಿ ಕೋಲೆ ನಡದಳ ಗೋಪ್ಯಮ್ಮ ಚೋಡ ಗುಪ್ಪಿ ಕೋಲೆ ನಡದಳ ಗೋಪ್ಯಮ್ಮ ಚೋಡ ಗುಪ್ಪಿ ಕೋಲೆ ನಡದಳ ಗೋಪ್ಯಮ್ಮ ಚೂಡ ಗುಪ್ಪಿ ಕೋಲೆ ಎರಿದಾರೆ ಎಳತೆ ಗಾಯಳಾದಾರೆ ಯಾಕೋ ಚೂಡ ಗೋಪಿ ಬರೋದಿಲ್ಲ ಕೋಲೆ ಯಾಕೋ ಚೂಡ ಗೋಪಿ ಬರೋಣಿಲ್ಲ ಕೋಲೆ ಯಾಕೋ ಚೂಡ ಗೋಪಿ ಬರೋಣಿಲ್ಲ ಕೋಲೆ ಯಾಕೋ ಚುಡಗೋಪಿ ಬರೋಣಿಲ್ಲ ಕೋಲೆ, ಯಾಕೋನೆ ಚುಡಗೋಪಿ ಬರೋಣಿಲ್ಲ ಗೋಪ್ಯಮ್ಮ, ಹೋಗಿ ಎಳುದಾಳೆ ಕಚರಿ ಮುಂದ ಕೋಲೆ, ಹೋಗಿ ಎಳದಾಳೆ ಕಚರಿ ಮುಂದ ಕೋಲೆ, ಹೋಗಿ ಎಳದಾಳೆ ಕಚರಿ ಮುಂದ ಕೋಲೆ, ಹೋಗಿ ಎಳದಾಳೆ ಕಚರಿ ಮುಂದ ಕೋಲೆ, ಹುಡುಗರ ಬಿಟ್ಟಿದ್ದಾಳೆ ಕಚುರ್ಯಾಗ ಹೋಗಿದ್ದಾಳೆ, ಮೀನ ಮೋರಿ ಸಾಬಾಳ ಜೊತೆ ಕೋಲೆ, ಆಮೇನ ಮುರಿಸಾಬಾಳೆ, ಆಮೇನ ಮುನಿಸಾಬಾ ತೆಳಗಳ ಕೋಲೆ, ಆಮೇನ ಮುನಿಸಾಬಾ ತೆಳಗಳ ಕೋಲೆ, ಆಮೇನ ಮುರಿಸಾಬಾ ತೆಳಗದು ಹೇಳುತ್ತಾರ ಕುಡುದೋಗೆ ತಾಯಿ ಕುರಜಿ ನೆಲ ಕೋಲೆ, ಕೂಡೋಗೆ ತಾಯಿ ಕುರ್ಜಿ ಮೇಲ ಕೋಲೆ, ಕೂಡೋಗೆ ತಾಯಿ ಕುರ್ಜಿ ಮೇಲ ಕೋಲೆ, ಕೂಡೋಗೆ ತಾಯಿ ಕುರ್ಜಿ ಮೇಲ ಕೋಲೆ, ಉಣಲೆ ಬಂದಿಲ್ಲ ನಿಂದಲ್ಲಿ ಬಂದಿಲ್ಲ, ನಾ ಬಂದ ಕೆಲಸ ನಮ್ಮ ಯಾರಿ ಕೋಲೆ, ನಾ ಬಂದ ಕೆಲಸ ನಮ್ಮ ಗೆಳರಿ ಕೋಲೆ, ನಾ ಬಂದ ಕೆಲಸ ನಮ್ಮ ಗೆಳರಿ ಕೋಲೆ, ನಾ ಬಂದ ಕೆಲಸ ನಮ್ಮ ಗೆಳರಿ ಕೋಲೆ, ನೀನು ಬಂದಿದ ಕೆಲಸ ಏನು ಹೇಳಲಿ ತಾಯಿ, ಪಂಚಿ ಸಮದಿ ಹುಕುಮಾಗ್ಯಾರಪ್ಪ ಕೋಲೆ, ಪಂಚಿ ಸಮಾನಿ ಹುಕುಮಾಗ್ಯಾದವ್ವ ಕೋಲೆ, ಪಂಚಿ ಸಮಾನಿ ಹುಕುಮಾಗ್ಯಾದವ್ವ ಕೋಲೆ, ಪಂಚಿ ಸಮಾನಿ ಹುಕುಮಾಗ್ಯಾದವ್ವ ಕೋಲೆ, ತಂದಿದ್ದಾರೆ ಜೀನಾರಿಗಾದಾಳೆ, ಹೊಂಟಳ ಗೋಪ್ಯಮ್ಮ ಮರ ಕುಂದಿ ಕೋಲೆ, ಹೊಂಟಳ ಗೋಪ್ಯಮ್ಮ ಮರ ಕುಂದಿ ಕೋಲೆ, ಹೊಂಟಳ ಗೋಪ್ಯಮ್ಮ ಮರ ಕುಂದಿ ಕೋಲೆ, ಹೊಂಟಳ ಗೋಪ್ಯಮ್ಮ ಮರ ಕುಂದಿ ಕೋಲೆ, ಹೊಂಡ ಹೊಂಡ ಎರಿದಾರೆ ಎಡತೆ ಗಾಯಳಾದಾಳೆ, ಬಂದು ಎಳುದಾಳೆ ಬಾಗಲ ಮುಂದ ಕೋಲೆ, ಬಂದು ಎಳದಾಳೆ ಬಾಗಲ ಮುಂದ ಕೋಲೆ, ಬಂದು ಎಳದಾಳೆ ಬಾಗಲ ಮುಂದ ಕೋಲೆ, ಬಂದು ಎಳದಾಳೆ ಬಾಗಲ ಮುಂದ ಕೋಲೆ, ಹೀಗೆ ಉಣ್ಣಿಯ ದಿನ ಸಿರಿ ನನ್ನ ಹೆಣ ಮಗಳೇ, ಹೋಳಗೆ ಮಾಡಬೇಕೆ ಮನಿದಾಗ ಕೋಲೆ, ಹೋಳಗೆ ಮಾಡಬೇಕೆ ಮನಿದಾಗ ಕೋಲೆ, ಹೋಳಗೆ ಮಾಡಬೇಕೆ ಮನಿದಾಗ ಕೋಲೆ, ಹೋಳಗೆ ಮಾಡಬೇಕೆ ಮನಿದಾಗ ಕೋಲೆ, ಹೋಳಗೆ ಮಾಡಬೇಕೆ ಮನಿದಾಗ ಹೆಣ ಮಗಳೇ, ನಂದಾದಿವಾಗಿ ಅಳಿಯನ ಕೋಲೆ, ನಂದಾದಿವಾಗಿ ಅಳಿಯನ ಕೋಲೆ, ನಂದಾದಿವಾಗಿ ಅಳಿಯನ ಕೋಲೆ, ನಂದಾದಿವಾಗಿ ಅಳಿಯನ ಕೋಲೆ, ಅಳಿಯದಿದ್ದಾರೆ ಜಳರ ಹಾಕಿದಾರೆ, ಬ್ಯಾಳಕ್ಕಿಯಕ್ಕಿ ಜನಿದರೆ ಕೋಲೆ, ಬ್ಯಾಳಕ್ಕಿಯಕ್ಕಿ ಜನಿದರೆ ಕೋಲೆ, ಬ್ಯಾಳಕ್ಕಿಯಕ್ಕಿ ಜನಿದರೆ ಕೋಲೆ, ಬ್ಯಾಳಕ್ಕಿಯಕ್ಕಿ ಜನಿದರೆ ಕೋಲೆ, ಜನದೋಪ್ಯಮ್ಮ ಕೈಕಲ್ ಮಾರಿ ತಳದಾಳೆ, ಮಾಟಿಗೆ ಹೋಗಿ ಬರ ಎನೆ ಕೋಲೆ, ಮಾಟಿಗೆ ಹೋಗಿ ಬರ ಎನೆ ಕೋಲೆ, ಮಾಟಿಗೆ ಹೋಗಿ ಬರ ಎನೆ ಕೋಲೆ, ಮಾಟಿಗೆ ಹೋಗಿ ಬರವೇನೆ ಕೋಲೆ ಮಾಟಿಗಾರ ಹೋಗಿದಾಳೆ ಬರಿ ಮೇಲ ನಿಂತಿದಾಳೆ ಏನೇನು ಮಾಡದಿರೋ ಅಳ ಮಕ್ಕಳೇ ಕೋಲೆ ಏನೇನು ಮಾಡದಿರೋ ಅಳ ಮಕ್ಕಳೇ ಕೋಲೆ ಏನೇನು ಮಾಡದಿರೋ ಅಳ ಮಕ್ಕಳೇ ಕೋಲೆ ಏನೇನು ಮಾಡದಿರೋ ಇಲ್ಲಿ ತನಕ ತಾಳಮಡಗಿ ಗ್ರಾಮದ ಚಂದಮ್ಮ ದಬ್ಬೆನವರ ಮತ್ತ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಆಲಿಸಿದಿರಿ. ಈಗ ಒಂದು ಕೃಷಿ ಹಾಡನ್ನ ಕೇಳೋಣಂತ. ಹಾಳಾಗುತ್ತಾರ ಸಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂತೂರ ಹಾಳಾಗು